ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಎಲ್ಲಾ ಜಿಲ್ಲೆಗಳು ಮತ್ತು ಉತ್ತರ ಒಳನಾಡಿನಲ್ಲಿ ಮಳೆಯಾಗುವ ಸಾಧ್ಯತೆ ಹಾಗೂ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವೆಡೆ ಬೆಳಗಿನ ಜಾವ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ, ಎಲ್ಲ ಜಿಲ್ಲೆಗಳಲ್ಲಿ ಮತದಾನ, ಜಾಗೃತಿ ಜಾಥಾಗೆ ಚಾಲನೆ. ಎರಡು ದಿನಗಳ ಭೇಟಿಗಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮನ. ವಿಶ್ವ ಆರೋಗ್ಯ ದಿನಾಚರಣೆ, ಎಲ್ಲರಿಗೂ ಆರೋಗ್ಯ, ಅರಿವು ಮೂಡಿಸುವ ಸಂಕಲ್ಪ. ಹಾಗೂ ನಾಡಿನೆಲ್ಲೆಡೆ ಶುಭ ಶುಕ್ರವಾರ ಅಂಗವಾಗಿ ಕ್ರೈಸ್ತ ಬಾಂಧವರಿಂದ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಾವಿಕೆರೆಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಜಿಪಿ ಲವಕುಮಾರ್ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬಾವಿಕೆರೆ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾದಂತಹ ಜಿಪಿ ಲವಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಲವಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಲವಕುಮಾರ್ ಅಂತೇಳಿ. ನಾನು ಬಾವಿಕೆರೆ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಳೆದ 4 ವರ್ಷದಿಂದ ನಾನಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಹಾಲು ಉತ್ಪಾದಕರ ವಿಚಾರದಲ್ಲಿ ಏನು, ನಾನು ಅಧ್ಯಕ್ಷನಾಗಿ ಬಹಳಷ್ಟು ಅನುಭವ, ಯಾಕಂದ್ರೆ ನಾನು ಹಿಂದೇನೂ ಸುಮಾರು 1 20 ವರ್ಷದಿಂದಲೂ ಆ ಸಹಕಾರ ಸಂಘದಲ್ಲಿ ನನ್ನ ಒಂದು ಸಂಬಂಧ ಇದೆ. ಈ ಏನು ಹಾಲು ಉತ್ಪಾದನೆ ಮಾಡ್ತಾ ಇದೀವಿ, ಇವತ್ತು ರೈತರು ಏನು ಉತ್ಪಾದನೆ ಮಾಡ್ತಿದ್ದಾರೆ, ಆ ವಿಚಾರದ ಬಹಳಷ್ಟು ರೈತರಿಗೆ ಇದರಿಂದ ಏನು ಅಷ್ಟು ನಾವು ಅಂದ್ಕೊಂಡಾಗ ಉತ್ಪಾದಕರಿಗೆ ಏನು ಅನುಕೂಲ ಆಗಿಲ್ಲ. ನಾನು ನೋಡ್ದಂಗೆ ಏನು ಬಹಳ ಹಿಂದೆ ನಮ್ಮಲ್ಲಿ ಬಹಳಷ್ಟು ಕಾಡಿತ್ತು, ದನಗಳು ಮೇಯೋದಕ್ಕೆ ಬಹಳಷ್ಟು ಜಾಗಗಳಿತ್ತು, ಬಹಳ ಯಥೇಚ್ಛವಾಗಿ ನಾವು ದನಗಳನ್ನ ಏನು ನಾವು ಲೋಕಲ್ ದನಗಳಿದಾವಲ್ಲ ಅವನ್ನ, ಇವತ್ತೇನಾಗಿದೆ ಅಂತಂದ್ರೆ ಆ ದನಗಳನ್ನ ಯಾರೂ ನಾವು ಕಟ್ಟಕ್ ಆಗ್ತಾನೆ ಇಲ್ಲ, ಒಂದು ಸಾಕಕ್ಕೂ ಆಗ್ತಾ ಇಲ್ಲ. ಇವತ್ತೆಲ್ಲ ಏನಾಗಿದೆ ಅಂದ್ರೆ ಬೇರೆ ತಳಿಗಳು, ಹೊಸ ತಳಿಗಳು ಬಂದಿದೆ, ಹೆಚ್ಚು ಹಾಲು ಉತ್ಪಾದನೆ ಮಾಡೋಂತ ದನಗಳು ಬಂದಿರೋದ್ರಿಂದ ಇವತ್ತು ಏನು ನಾವು ಹಳೆ ನಮ್ಮ ಏನು ಹಿಂದಿನ ಹೈನುಗಾರಿಕೆ ಇತ್ತು ಅದು ಇವತ್ತು ಎಲ್ಲೂ ಕಾಣಸಿಗಲ್ಲ, ಎಲ್ಲೂ ನೋಡಕ್ ಸಾಧ್ಯನೂ ಇಲ್ಲ. ಈಗಿನ ದನಗಳಲ್ಲಿ ಏನಾಗಿದೆ ಅಂತಂದ್ರೆ ಹೊಸ ತಳಿ ಬಂದಿದೆ, ಏನೋ HF ಅಂತೀವಿ, ಜೆರ್ಸಿ ಅಂತೀವಿ, ರೆಡ್ಡಾನ್ ಅಂತೀವಿ, ಹೀಗೆ ಬಹಳಷ್ಟು ಇದೆ. ಆಮೇಲೆ ಎಮ್ಮೆಗಳಲ್ಲೂ ಇದೆ, ಎಂಥದ್ದು ಮುಕ್ರಾ ಅಂತ ಏನೋ ಇದೆ. ನಾನು ಇದನ್ನೆಲ್ಲ ಅನುಭವ ಪಡ್ಕೊಂಡು ನೋಡ್ತಿದ್ದೇನೆ. ಅದರಲ್ಲೂ ನಾನು ನಿನ್ನೆ ಹೇಳಬೇಕು ಅಂತಂದ್ರೆ ಈ ಇವತ್ತು ಏನು ರೈತರು ಹಾಲು ಉತ್ಪಾದನೆ ಮಾಡ್ತಿದ್ದಾರೆ ಅದಕ್ಕೆ ನಿಜವಾಗಿ ಹೇಳ್ತೀನಿ, ನಮ್ಮ ಉತ್ಪಾದನೆಗೆ ಏನು ನಾವು ಶ್ರಮ ಪಡ್ತಿದ್ದೀವಿ ಅದಕ್ಕೆ ನಿಜವಾದ ಪ್ರತಿಫಲ ಇವತ್ತು ರೈತರಿಗೆ ಯಾರಿಗೂ ಸಿಗ್ತಾ ಇಲ್ಲ. ನಾವು ನೋಡ್ದಂಗೆ ಇವತ್ತು ಹಾಲು ಹೋಗಿ ಹುಲ್ ಕೊಯ್ದು ದನ ಹಾಕಿ ಅದು ಮೈ ತೊಳೆದು ಅದಕ್ಕೆ ತಿಂಡಿ ಹಾಕಿ ಆಮೇಲೆ ಇಷ್ಟೆಲ್ಲ ಮಾಡಿದ್ರು ನಮಗೆ ಬಹಳ ಏನು ಇವತ್ತು ಒಕ್ಕೂಟಗಳಿಂದ ನಮಗೆ ದರ ಹಾಲಿನ ದರ ಸಿಗ್ತಾ ಇದೆ ಬಹಳ ಕಡಿಮೆ. ಇದನ್ನ ಬಹಳಷ್ಟು ಸಲ ನಾನು ಈ ಕೆಲವೊಂದು ಸಭೆಗಳು ಹೋದಾಗ ನಮ್ಮ ಯಾಕೆಂದ್ರೆ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಮಗೊಂದು ಚಿಲ್ಲಿಂಗ್ ಸೆಂಟರ್ ಅಂತ ಬೀರೂರಲ್ಲಿದೆ, ಅಲ್ಲೊಂದು 2-3 ಸಭೆ ಕರೆದಾಗ ನಾನು ಈ ವಿಚಾರನ ಪ್ರಸ್ತಾಪ ಮಾಡಿದ್ದೀನಿ ಅವ್ರ ಹತ್ರ. ನೋಡಿ ನೀವು ಕೊಡ್ತಾ ಇರೋಂಥ ಏನು ದರ ಇದೆ ಸಾಕಾಗಲ್ಲ ಅಂತೇಳಿ. ಅವರು ನಮ್ಮ ವಿಚಾರ ಕೇಳೋದಕ್ಕಿಂತ ನಾವು ಒಕ್ಕೂಟದಿಂದ ಏನೇನ್ ಮಾಡಿದೀವಿ ಅನ್ನೋ ವಿಚಾರನೇ ಹೇಳ್ತಾರೆ ಹೊರತು ರೈತರ ಬಗ್ಗೆ ಆಯ್ತು ಕೊಡೋಣ ಅಂತ ಹೇಳ್ತಾರೆ ಹೊರತು ನಿಜವಾಗಿಯೂ ನಮಗೆ ಹಾಲಿನ ದರ ರೈಸ್ ಮಾಡುವಂತ ವಿಚಾರ ಮಾಡಲೇ ಇಲ್ಲ. ನಿಮ್ಮ ಪ್ರಕಾರವಾಗಿ ಅನುಕೂಲ ಅಂತ ಹೇಳಿದ್ರೆ ರೈತರಿಗೆ ಹಾಲು ಇದ್ರ ಬಗ್ಗೆ ಏನು ಅನುಕೂಲಗಳಾಗಬೇಕು ಅಂತ ತಾವೊಬ್ಬ ಅಧ್ಯಕ್ಷರಾಗಿ ಹೇಳೋದು? ನಾನು ನಿಜವಾಗ್ಲು ಹೇಳ್ತೀನಿ, ಇವತ್ತೇನಾಗಿದೆ ನಾವು ಉತ್ಪಾದನೆ ಹಾಲು ಉತ್ಪಾದಕರಾಗಿ ನಮಗೇನ್ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ನಮಗೊಂದು ಗುಣಮಟ್ಟದ ಪಶು ಆಹಾರ ಇವತ್ತು ಬೇಕಾಗಿದೆ ದನಗಳಿಗೆ. ಗುಣಮಟ್ಟದ ಪಶು ಆಹಾರ ಮತ್ತೆ ನಿರಂತರವಾಗಿ ಸಿಗಬೇಕದು. ಏನಾಗಿದೆ ಈಗ ನಮಗೆ ಒಕ್ಕೂಟದಲ್ಲಿ ಏನ್ ಮಾಡ್ತಾರೆ, ಒಂದು 100 ಚೀಲನೋ 150 ಚೀಲನೋ ಫುಟ್ ಕಳಿಸ್ತಾರೆ. ನಮ್ಮಲ್ಲಿ ಸುಮಾರು ಒಂದು ಸಕ್ರಿಯವಾಗಿ ಇವತ್ತು ಇರೋಂಥವ್ರು ಒಂದು ನಮ್ಮ ಒಟ್ಟು ಶೇರ್ದಾರ್ ಇರೋದು ಸುಮಾರು 500 ಆಗಿ ಹಾಲನ್ನು ಏನು ಉತ್ಪಾದನೆ ಮಾಡ್ತಿದ್ದಾರೆ ಅವ್ರು ಕೇವಲ 75 ಜನ ಇದ್ದೀವಿ. 75 ರಿಂದ 79 ಜನ ಇದ್ದೀವಿ. ಆ 79 ಜನಕ್ಕೇನೆ ಇವತ್ತು ಏನಾಗಿದೆ ಅಂದರೆ ನಮಗೊಂದು ನಿರಂತರವಾಗಿ ಪಶು ಆಹಾರ ಸಿಗ್ತಾ ಇಲ್ಲ. ಇವತ್ತು ಒಂದು ನಾವು ಯಾವ್ದಾರ ಒಂದು ಆಹಾರನ ನಾವು ದನಗೆ ಒಂದು ಹಸುಗಳಿಗೆ ಅಳವಡಿಸಿದ್ವಿ ಅಂತಂದ್ರೆ ಅದು ನಿರಂತರವಾಗಿರ್ಬೇಕು. ಮಧ್ಯದಲ್ಲಿ ಬ್ರೇಕ್ ಆಯ್ತು ಅಂತಂದ್ರೆ 10 ಲೀಟರ್ ಕೊಡ್ತಾ ಇರೋಂತ ಹಸು ಕೊನೆಗೆ 5 ಲೀಟರ್ಗೆ ಇಳಿಯುತ್ತೆ. ನಮಗೆ ಅದು ಆಗ್ಬೇಕು. ಎರಡನೇದಾಗಿ ಏನಾಗಿದೆ ಅಂತಂದ್ರೆ ನಮಗೆ ವೈದ್ಯಕೀಯ ಸೌಲಭ್ಯ ಸಿಗಬೇಕು. ಕಳೆದ ಈ ಏನು ಈ ಒಂದು ವರ್ಷದಲ್ಲಿ ಈ ಕೋವಿಡ್ ಬಂದ ನಂತರದಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ಹಸುಗಳನ್ನ ಕಳ್ಕೊಂಡ್ರು. ಕಾರಣ ಏನು ಅಂತಂದ್ರೆ ಈ ಕೋವಿಡ್ ಹೋಗಲಾಡಿಸೋಕೆ ಜನಗಳಿಗೆ ಔಷಧಿ ತಯಾರು ಮಾಡಬೇಕು ಅನ್ನೋ ಒಂದೇ ವಿಚಾರದಲ್ಲಿ ಏನು ಈ ಕೆಮಿಕಲ್ ಇಂಡಸ್ಟ್ರಿಗಳಿದಾವೆ ಇವರೆಲ್ಲ ಔಷಧಿ ತಯಾರು ಮಾಡೋರು, ಈ ಉಳಿದಂತ ಪ್ರಾಣಿಗಳ ಬಗ್ಗೆ ಅವರು ಗಮನನೇ ಹರಿಸ್ತಿಲ್ಲ. ಹಂಗಾಗಿ ಸುಮಾರು ಇವರು ನಮ್ಮ ಗ್ರಾಮದಲ್ಲೇ ಆಗಲಿ ಸುಮಾರು ಒಂದು 60-70 ರಾಸುಗಳು ಈ ಕಾಲು ಜ್ವರ ಬಾಯಿ ಜ್ವರ ಬಂದು ಕಳ್ಕೊಂಡು ಹೋದ್ರು. ಅವ್ರ ಬದುಕೇ ಅದಾಗಿತ್ತು. ಯಾಕಂದ್ರೆ ನಮ್ಮ ಊರಿನಲ್ಲಿ ಯಥೇಚ್ಛವಾಗಿ ಇಡೀ ನಮ್ಮ ತರೀಕೆರೆ ತಾಲೂಕಲ್ಲಿ ಯಥೇಚ್ಛವಾಗಿ ಹಾಲು ಉತ್ಪಾದನೆ ಮಾಡುವಂತ ಯಾವ್ದಾರ ಒಂದು ಗ್ರಾಮ ಇದ್ರೆ ಅದು ಬಾವಿಕೆರೆ ಗ್ರಾಮ. ಈ ಊರಲ್ಲಿ 2,000-3,000 ಲೀಟರ್ಗಿಂತ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾರೆ. ಆಮೇಲೆ ಇಲ್ಲಿ 2 ಡೈರಿಗಳಿದೆ. ಇಲ್ಲಿ ನಮ್ಮ ಗ್ರಾಮದಲ್ಲಿ 2 ಡೈರಿ ಇದೆ, ಒಂದು ಲೋಕಲ್ ಡೈರಿ ಇದೆ. ಆಮೇಲೆ ಒಂದು 2 ವ್ಯಾನ್ಗಳಲ್ಲಿ ಹಾಲು ತಗೊಂಡು ಹೋಗಿ ಬರ್ತಾರೆ, ಬೈಕುಗಳಲ್ಲಿ ಬರ್ತಾರೆ, ಸೈಕಲ್ ನಲ್ಲಿ ಬರ್ತಾರೆ. ಆಮೇಲೆ ಮನೆ ಮನೆಗೆ ಹಾಲನ್ನು ಕೊಡುವಂತರು ಇಲ್ಲಿ ಗ್ರಾಮದಲ್ಲಿ ಇದೆ. ಹಂಗಾಗಿ ಏನು ನಮಗೆ ಸಿಗಿದೆ, ವೈದ್ಯಕೀಯ ಸೌಲಭ್ಯ ಸಿಗಬೇಕು ನಮಗೆ. ಆಮೇಲೆ ಇವತ್ತು ಏನಾಗಿದೆ ದನಗಳಿಗೆ ನಾವು ಏನಾದರೂ ಒಂದು ಕೊಟ್ಟಿಗೆ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ನಮಗೆ ಏನಾಗಿದೆ ಅಂತಂದ್ರೆ ನಮ್ಮ ಹಾಲು ತಗೊಳ್ಳೋದಷ್ಟೇ, ರೈತರನ್ನ ಅವ್ರನ್ನ ರಕ್ತ ಹೀರ್ತಾರೆ ಬಿಟ್ಟರು ರೈತರಿಗೆ ಕೊಡಬೇಕಾದ ಸೌಲಭ್ಯನ ನಮಗೆ ಅವ್ರು ಒದಗಿಸ್ಕೊಡ್ತಾ ಇದ್ದಾರೆ. ಆದಾಗ ನಾವು ಹಸುಗಳು ದನಕರುಗಳನ್ನ ಏನು ಹೈನುಗಾರಿಕೆ ಮಾಡಬೇಕು ಅನ್ನೋ ವಿಚಾರ ಬಂದಾಗ ನಮಗೆ ಏನು ಉತ್ಪಾದನೆ ಮಾಡಿ ನಾವು ಲಾಭ ಪಡ್ಕೊಳ್ತೀವಿ ಅನ್ನೋದಕ್ಕಿಂತ ನಮಗೆ ಲಾಸೇ ಹೆಚ್ಚಾದಾಗ ಯಾರು ಅದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಇಷ್ಟಪಡಲ್ಲ. ಈ ಸಮಸ್ಯೆಗಳು ಇದಾಗಿರೋದ್ರಿಂದ ಆಮೇಲೆ ಬಹಳಷ್ಟು ಜನ ರೈತರು ಇಲ್ಲಿ ಏನಾಗಿದೆ ಅಂತಂದ್ರೆ ನಮಗೆ ಈ ಒಕ್ಕೂಟದಿಂದಲೇ ಆಗಲಿ ಇವರಿಂದಲೇ ಆಗಲಿ ಒಳ್ಳೆ ಪಶುಗೆ ಬೇಕಾದ ಆಹಾರ ತಯಾರು ಮಾಡುವಂತ ಏನು ಈ ವಿಧ ಪೈರುಗಳಿದೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಮಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ, ಜನಗಳ ಗಮನಕ್ಕೆ ತಂದಿಲ್ಲ. ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅದು ಹೆಚ್ಚಿಗೆ ನಾವೇನಾದ್ರೂ ಅವರೆಲ್ಲರೂ ಇನ್ವಾಲ್ವ್ ಆಗಬೇಕು ಅಂತಂದ್ರೆ ಹೊಸ ಹೊಸ ತರದ ತಳಿಗಳನ್ನ ನಮಗೆ ಜನಗಳಿಗೆ ಪರಿಚಯ ಮಾಡಬೇಕು. ಆಮೇಲೆ ಬಹಳ ಬೇಗ ಇವತ್ತು ನಾವೇನಾದ್ರೂ ಒಂದು ಗಿಡ ಒಂದು ಹುಲ್ಲು ಕೊಯ್ದ್ವಿ ಅಂತಂದ್ರೆ ಆ ಹುಲ್ಲು ಒಂದು 10-15 ದಿವಸದಲ್ಲಿ ಒಂದು 5-10 ಅಡಿ ಬೆಳೆಯಂಗಿರ್ಬೇಕು. ಅದು ಆ ತರದ ಹುಲ್ಲಿನ ನಾವು ನಾನಾ ತರದ ಇದೆ, ಆ ತರದ ನಾವು ಏನಾದ್ರೂ ಇಲ್ಲಿ ಅಳವಡಿಸ್ಕೊಂಡ್ರೆ ಉತ್ಪಾದಕರು ಹೆಚ್ಚಾಗ್ತಾರೆ, ಲಾಭ ಮಾಡ್ಕೊಂತಾರೆ. ಆಮೇಲೆ ಈ ಕೊಡ್ತಿರೋಂತ ರೇಟ್ ಇದೆಯಲ್ಲ, ನಾನು ಹಿಂದೆಲ್ಲ ಬಹಳ ಕಡಿಮೆ ಕೊಡ್ತಿದ್ರು, 28 ರೂಪಾಯಿ ಕೊಡ್ತಿದ್ರು, 25 ರೂಪಾಯಿ ಕೊಡ್ತಿದ್ರು, ಇವತ್ತು 30 ರೂಪಾಯಿ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಬಿಡಿ. ಯಾಕೆಂತಂದ್ರೆ ಇದೇನೋ ಫ್ಯಾಟ್ ಕೇಳ್ತಾರೆ, 4 ಅಂತ ಕೇಳ್ತಾರೆ, 4% ಇದ್ದು ಆಮೇಲೆ ಏನಾಗಿದೆ 4.1 ಬಂದ್ರೆ ಅದಕ್ಕೆ 30 ರೂಪಾಯಿಗೆ 15 ಪೈಸ ಸೇರಿಸ್ತಾ ಹೋಗ್ತಾರೆ. 4.2 ಬಂದ್ರೆ 30 ರೂಪಾಯಿ 30 ಪೈಸ ಅಂತಾರೆ, 4.1 ಬಂದ್ರೆ 30 ರೂಪಾಯಿ 15 ಪೈಸ ಅಂತಾರೆ, ಇದು ಹಿಂಗೆ. ಅಥವಾ 4.5 ಬಂದ್ರೆ ಏನೋ 30 ರೂಪಾಯಿ 75 ಪೈಸ ಅಂತಾರೆ. ಇಲ್ಲಿ ಅದರಲ್ಲೂ ಈ ಏನು ಈ ಬಾವಿಕೆರೆ ಈ ಸುತ್ತಮುತ್ತ ಇರೋ ಸಮಸ್ಯೆ ಏನಂತಂದ್ರೆ ಇಲ್ಲಿ ಯಾರೂ ರಾಗಿ ಬೆಳೆಯಲ್ಲ, ನಾವು ಜೋಳ ಇಲ್ಲ, ಆಮೇಲೆ ಏನ್ ಅದಕ್ಕೆ ಸಂಬಂಧಪಟ್ಟಂಗೆ ಉರುಳಿ ಇಲ್ಲ. ಆಮೇಲೆ ಈ ತರದ ಸಮಸ್ಯೆ ನಮ್ಮಲ್ಲಿದೆ. ಯಾಕೆಂದ್ರೆ ಈ ದ್ವಿದಳ ಧಾನ್ಯ ಬೆಳೆಯುವಂತ ಕಡ್ಡಿಗಳು ನಮಗೆ ಸಿಗಲ್ಲ, ಅವರೇ ಸಿಗಲ್ಲ. ಇದೆಲ್ಲ ಸಿಗೋದ್ರಿಂದ ನಮ್ಮ ಈ ಬಾವಿಕೆರೆ ಹಾಲು ಉತ್ಪಾದಕ ಈ ಭಾಗದಲ್ಲಿ ಅದರಲ್ಲೂ ಲೊಕ್ಕೊಳ್ಳಿ ಹೋಬಳಿ ಅಂತಕೊಂಡ್ಬಿಡಿ, ನಾವಿರೋಂಥ ಲೊಕ್ಕೊಳ್ಳಿ ಹೋಬಳಿಯಲ್ಲಿ ಸಮಸ್ಯೆ ಏನಿದೆ ಅಂತಂದ್ರೆ ಮೇವಿನ ಸಮಸ್ಯೆ. ಆ ಮೇವಿನ ಸಮಸ್ಯೆಯಿಂದ ನಾವು ಹೆಚ್ಚು ಗುಣಮಟ್ಟದ ಹಾಲನ್ನ ನಾವೆಲ್ಲ ಬಹಳ ಒದ್ದಾಡಬೇಕಾಗಿದೆ ಅದನ್ನ ಆ ತರದ ಹಾಲನ್ನ ನಾವು ಉತ್ಪಾದನೆ ಮಾಡೋದಕ್ಕೆ. ಇದೆಲ್ಲ ಸಮಸ್ಯೆ ಆದ್ರೆ ಇದಕ್ಕೆ ಬೇಕಾದಂತ ಎಲ್ಲ ಔಷಧಿಗಳು ನಮ್ಮ ಸೊಸೈಟಿಯಲ್ಲಿ ಇದೆ ಅವರಿಗೂ. ಆಮೇಲೆ ಜಂತು ಹುಳುಗಳಿಗೆ ಬೇಕಾದಂತ ಔಷಧಿ ಇದೆಲ್ಲದನ್ನು ನಾವು ಇಲ್ಲಿ ನಮ್ಮ ಸಂಘದಲ್ಲಿ ಇಟ್ಕೊಂಡಿದ್ವಿ. ಅದು ಪ್ರಥಮ ಚಿಕಿತ್ಸೆವಾಗ ನಾವು ಕೊಡ್ತೀವಿ ಅದನ್ನು, ಯಾರಿಗೇನೋ ಸಮಸ್ಯೆ ಆಗಿದೆ ಅಂತಂದ್ರೆ ಕೊಡ್ತೀವಿ. ಎರಡನೇದಾಗಿ ಏನಾಗಿದೆ ಅಂತಂದ್ರೆ ಇತ್ತೀಚಿನ ದಿನಗಳ ಮರಣ ಒಂದು ಬಿಡುತ್ತೆ, ಅದಕ್ಕೋಸ್ಕರ ಈ ಒಕ್ಕೂಟ ಮತ್ತೆ ಸಂಘ ಎರಡೂ ಸೇರಿ ಏನ್ ಮಾಡಿದೀವಿ ಅಂತಂದ್ರೆ ಒಂದು ಗುಂಪು ವಿಮೆ ಅಂತ ಮಾಡಿದೀವಿ. ನಾವೀಗ ಎಲ್ಲ ಒಟ್ಟು ಒಂದು 10-20 ಜನ, ಎಷ್ಟು ಜನ ಆ ಗುಂಪು ವಿಮೆಗೆ ಸೇರ್ಕೊಳ್ತಾರೆ ಅವ್ರಿಗೆ ಒಂದು ಮಿನಿಮಮ್ ಪ್ರೀಮಿಯಂ ಕಟ್ಟೋದಕ್ಕೆ ಅಂತ ಒಂದು ಹಣನ ಫಿಕ್ಸ್ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತ ವರ್ಷಕ್ಕೆ 180 ರೂಪಾಯಿ ಕಟ್ಟಿದ್ರೆ ಸಾಕು. ಹಸು ಆಕಸ್ಮಿಕವಾಗಿ ಏನಾದರೂ ಸತ್ತೋದ್ರೆ ನಮಗೆ 50,000, ಆಮೇಲೆ ಇನ್ನು 20% ಒಕ್ಕೂಟದಿಂದ ಕೊಡ್ತಾರೆ. ಹೀಗಾಗಿ ಈ ತರದ ಸವಲತ್ತುಗಳನ್ನ ನಾವು ರೈತರಿಗೆ ಮಾಡುವಂತ ವಿಚಾರದಲ್ಲಿ ಮಾಡ್ತಾ ಇದೀವಿ. ಸಾಲದು ಇದೆಲ್ಲ ನಾವ್ ಏನ್ ಅಂತಕೊಳ್ತಿದ್ವಿ, ಇಷ್ಟೆಲ್ಲ ಮಾಡೋದ್ರಿಂದ ಏನು ಉಪಯೋಗ ಆಗ್ತಾ ಇಲ್ಲ. ನಾವು ನಮ್ಮ ಸಂಘದಲ್ಲಿ ಎದುರಿಸ್ತಿರೋ ಸಮಸ್ಯೆ ಏನು ಅಂತಂದ್ರೆ ನಮಗೆ ನಿರಂತರವಾಗಿ ಆಹಾರ ಪಶು ಆಹಾರ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ ಈ ಒಕ್ಕೂಟದವರಿಗೆ ಆಗ್ಲಿ ಏನು ನಮ್ಮನ್ನ ನಾವು ಆ ಒಕ್ಕೂಟದಲ್ಲಿ ಸೇರ್ಕೊಂಡಿದ್ವಿ, ಈ ಪಶು ವೈದ್ಯಕೀಯ ಡಾಕ್ಟರ್ಗಳನ್ನೇ ನಮ್ಮ ಇದರಲ್ಲಿ ಒಕ್ಕೂಟದಲ್ಲಿ ನೇಮಿಸ್ಕೊಂಡಿದ್ದಾರೆ. ಅವ್ರು ನೋಡ್ತಾರೆ ಈ ಹಸು ಏನ್ ಬೆಲೆ ಬಾಳಬಹುದು ಅಂತೇಳಿ. ಮಿನಿಮಮ್ ಇದೆ ಇವತ್ತು, ಯಾವುದೇ ಒಂದು ಸಿಂಧಿ ದನ ಯಾವುದೇ ಒಂದು ಬೆಲೆ ಮಿನಿಮಮ್ 30,000 ಅಂತೂ ಇದ್ದೇ ಇದೆ ಅದು. ಆಮೇಲೆ ಮ್ಯಾಕ್ಸಿಮಮ್ ಅಂದ್ರೆ 50 ಕೊಡ್ತಾರೆ, 50ಕ್ಕಿಂತ ಹೆಚ್ಚಿಗೆ ಏನು ಅವರು ಮಾಡೋದಕ್ಕೆ ಹೋಗಲ್ಲ. 50,000 ಲಾಸ್ಟ್. ಅವರ ಏನು ವೈದ್ಯರಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಗಳಿದ್ದಾರೆ ಅವರು ಅದನ್ನು ಮಾಡ್ತಾರೆ. ಆಮೇಲೆ ಅದು ಹಾಲು 50,000 ಲಾಸ್ಟ್. ಅವರ ಏನು ವೈದ್ಯರಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಗಳಿದ್ದಾರೆ ಅವರು ಅದನ್ನು ಮಾಡ್ತಾರೆ. ಆಮೇಲೆ ಅದು ಹಾಲು ಉತ್ಪಾದನೆ ಏನು ಎಷ್ಟು ಕೊಡ್ತಾ ಇದೆ ಅನ್ನೋ ನೋಡಿದ್ರ ಮೇಲೂ ಅದನ್ನು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಅವರೇ ಡಾಕ್ಟರ್ಗಳೇ ಅದನ್ನ ಇಷ್ಟು ಅಂತೇಳಿ ಆಮೇಲೆ ನಮ್ಮನ್ನು ಕೇಳಿ ಅದು ಎಷ್ಟು ಹಾಲು ಕೊಡ್ತಾ ಇದೆ ಏನಾಗ್ತಾ ಇದೆ ವಿಚಾರ ಮಾಡೇ ಮಾಡ್ತಾ ಇರೋದು. ಆಮೇಲೆ ಎರಡನೇದಾಗಿ ನೀವು ಹೇಳಿದ್ರಿ ದನಗಳಿಗೆ ನೀವೇನ್ ಸವಲತ್ತು ಕೊಡ್ತಿದ್ದೀರಂತ. ಈಗ ಒಕ್ಕೂಟದಲ್ಲಿಂದ ಏನ್ ಮಾಡಿದಾರೆ ಅಂತಂದ್ರೆ ದನಗಳು ಈ ಕಲ್ ಮೇಲೆ ಇನ್ನೊಂದ್ರ ಮೇಲೆ ಮಲಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಕೆತ್ತಲು ಬಾವು ಇನ್ನೊಂದು ಎಲ್ಲ ಬರುತ್ತೆ. ಆ ಬರೋದ್ರಿಂದ ಇದೆಲ್ಲ ನಡೀತಾ ಇದೆ ಒಕ್ಕೂಟದಿಂದ ಇಲ್ಲ ಅಂತ ಹೇಳೋದಿಲ್ಲ. ಅಂದ್ರೆ ಇದನ್ನೆಲ್ಲ ರೈತರು ಪಡ್ಕೋಬೇಕು ಅಂದ್ರೆ ಈ ನಿಮ್ಮ ಭಾಗದಲ್ಲಿ ನೀವು ಇದನ್ನ ಹೇಳ್ತಾ ಇದ್ರೆ ಉಳಿದಂತ ರೈತರು ಇದನ್ನ ಕಾರ್ಯಕ್ರಮ ಕೇಳ್ತಕ್ಕಂಥವ್ರು ತಾವು ಕೂಡ ಹೋಗಿ ತಮ್ಮ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಹಾಲು ಒಕ್ಕೂಟದಲ್ಲಿ ನಾವು ಕೇಳ್ಬೇಕು ಅಂದ್ರೆ ಯಾವ್ಯಾವ ರೀತಿಯಾದ ಕ್ರಮಗಳನ್ನ ಅಂತಂದ್ರೆ ಏನೇನು ತಗೊಂಡೋಗಿ ಇದನ್ನು ಕೇಳಬೇಕು, ಇದನ್ನು ತಗೋಬೇಕು ಅಂದ್ರೆ ಏನೇನು ಒಂದು. ಬಟ್ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ, ಯಾರಿಗೆ ಈ ಸವಲತ್ತು ಸಿಗುತ್ತೆ ಸಹಕಾರ ಸಿಗುತ್ತೆ ಅಂತಂದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಅವ್ರು ಷೇರ್ದಾರ್ ಆಗಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಹೊರತು ಬೇರೆಯವ್ರಿಗೆ ಸಿಗಲ್ಲ. ನೀವು ಬಂದು ನೀವು ಷೇರ್ದಾರ್ ಆಗ್ಬೇಕು. ಯಾಕೆಂದ್ರೆ ಮೊದಲೆಲ್ಲ ಈ ಸೊಸೈಟಿ ಪ್ರಾರಂಭದಲ್ಲಿ ನಮ್ಮ ಸೊಸೈಟಿ ಪ್ರಾರಂಭ ಆಗಿದ್ದು ಸುಮಾರು ಹಿಂದಿಂದ ಲೋಕಲ್ ಹಾಲು ಅಳಿಸ್ತಾ ಇದ್ರು. 1991 ನಮ್ಮ ಒಂದು ಸಹಕಾರ ಸಂಘದ ಕಟ್ಟಡ ಪ್ರಾರಂಭ ಆಗಿದೆ. ಆ ಹಂತದಲ್ಲಿ ಶೇರ್ ಅಮೌಂಟ್ ಇದ್ದಿದ್ದು ಕೇವಲ 10 ರೂಪಾಯಿ. ಆ ನಂತರದಲ್ಲಿ 20 ಮಾಡಿದ್ರು, ಒಂದು ಕೆಲವಾರು ವರ್ಷ ನಂತರ 40 ಮಾಡಿದ್ರು, 50 ಮಾಡಿದ್ರು. ಇವತ್ತು ಶೇರ್ ಅಮೌಂಟ್ ಇವತ್ತು ಬಹಳ ಕಡಿಮೆನೆ, 100 ರೂಪಾಯಿ ಶೇರ್ ಹಣ ಇದೆ. ಆಮೇಲೆ ಯಾವುದೇ ಒಬ್ಬ ಹಾಲಾಗ್ತೇನೆ ನಾನ್ ಮೆಂಬರ್ ಆಗಿ ಹಾಲಾಗ್ ಮೆಂಬರ್ಶಿಪ್ ತಗೊಳಲ್ಲ ನಾವು ಅವ್ರನ್ನ. ಸಡನ್ ಆಗಿ ಅವ್ನು ಬಂದು ಒಂದ್ ದಿವಸ ಹಾಲಾಗ್ತ ತಕ್ಷಣವೇ ಅವ್ರನ್ನ ಮೆಂಬರ್ಶಿಪ್ ತಗೊಳಲ್ಲ. ಅವ್ನು ಮಿನಿಮಮ್ ಒಂದು 189 ದಿವಸದವರೆಗೂ ಹಾಲಾಕ್ಬೇಕು. ಅವನ್ ಹಾಲು ಹಾಕಿ ಅಥವಾ ಒಂದು ವರ್ಷ ಅವನ ಒಂದ್ ದಿವಸ ಬಿಡಬಹುದು ಹಾಕ್ಬಹುದು. ಅವನ್ ನಿರಂತರವಾಗಿ ಬರ್ತಿದ್ದಾನೆ ಅಂತ ನನ್ನ ಗಮನಕ್ಕೆ ಬಂದ್ರೆ ನಾವು ಒಂದು ಏನು ನಮ್ಮ ಸಹಕಾರ ಸಂಘದ ಸಭೆಯಲ್ಲಿ ಅವರನ್ನ ಷೇರ್ದಾರಾಗಿ ತಗೊಳ್ಳೋದಕ್ಕೆ ನಾವು ನಿರ್ಣಯ ತಗೊಳ್ತೇವೆ. ಆಗ ಇವರಿಗೆ ಎಲ್ಲಾ ಸವಲತ್ತು ಸಿಗುತ್ತೆ. ಅದ್ ಏನು ಷೇರ್ದಾರೇ ಅಲ್ಲದೆ ಹೋದ್ರೆ ಅವ್ರಿಗೆ ಯಾವುದೇ ಸವಲತ್ತು ಸಿಗಲ್ಲ, ಯಾವುದು ವಿಮೆ ಸಿಗಲ್ಲ, ಮತ್ತೊಂದು ಸಿಗಲ್ಲ, ಇದೆಲ್ಲ ಪ್ರಾಬ್ಲಮ್ ಇದೆ. ಅದಾಗಲ್ಲ, ಅದ ಸುಲಭದಲ್ಲಿ ಆಗಲ್ಲ. ಷೇರ್ದಾರ ಆಗಿದ್ರೆ ಮಾತ್ರ ನಾವು ಅವ್ರಿಗೆ ಕೊಡಕ್ ಸಾಧ್ಯ. ಅಂದ್ರೆ ತಾವು 180 ದಿನ ಸಂಪೂರ್ಣವಾಗಿ ಬರಬೇಕು ಅಂತ ಹೇಳಿದ್ರೆ ಆ ಒಂದು ದಿನಚರಿನ ಯಾವ ರೀತಿ ತಾವು ಗಮನ ಇಟ್ಟು ನೋಡ್ಕೋತೀರಿ, ಅವ್ರು ಯಾವ ರೀತಿ ಇರಬೇಕು ಅಂತ? ಹಾಗೇನಿಲ್ಲ, ನಾನು 180 ದಿನ ಹಾಲಾಕ್ಬೇಕು ಅನ್ನೋದು ನಾವೊಂದು ಬೈಲ, ಅದು ಒಂದ್ ಏನಾಗಿದೆ ಸಹಕಾರಿ ಬೈಲ ಒಂದ್ ಮಾಡ್ಕೊಂಡಿರ್ತಾರೆ. ಈ ಸಂಘಗಳಲ್ಲಿ ಎಲ್ಲರೂ ಒಂದೇ ತರ ಇರುತ್ತೆ ಅಂತ ಹೇಳಲ್ಲ. ಅವ್ರವ್ರು ಇದಕ್ ತಕ್ಕನಾಗ ಏನೋ ಮಾಡ್ಕೊಂಡೆ, ಇವನ್ ಹಾಕ್ಲಿ ಬಿಡಿ, ಒಂದ್ 2-3 ತಿಂಗಳು ಹಾಲಾಗ್ತಾ ಇದ್ದಾನೆ, ನಿರಂತರ ಬರ್ತಾ ಇದ್ದಾನೆ ಅಂತಂದ್ರೆ ಯಾವತ್ತೋ ಒಂದ್ 5-6 ತಿಂಗಳಲ್ಲಿ ಇದೆಯಲ್ಲ ಒಂದು ಪ್ರೊಬೇಷನರಿ ಪೀರಿಯಡ್ ಅಂತ ಎಲ್ಲಾ ಇದಕ್ಕೂ ಇದೆ. ಏನ ಸರ್ಕಾರಿ ನೌಕರಿಯಲ್ಲೂ ಇದೆ, ಒಂದು 6 ತಿಂಗಳು ಅವನು ಕೆಲಸ ಮಾಡಿದಾನೆ ಅಂದ್ರೆ ಆಮೇಲೆ ಪರ್ಮನೆಂಟ್ ಮಾಡ್ಕೊಳ್ಳೋದು ಹಿಂಗೆಲ್ಲ ಇರುತ್ತಲ್ಲ. ಹಂಗೇನ ಒಂದು 5-6 ತಿಂಗಳು ಒಂದು ಸತತವಾಗಿ ಹಾಲಾಗ್ತಾ ಇದ್ರೆ ಯಾವತ್ತೋ ಒಂದು ಸಭೆಯಲ್ಲಿ ಕುತ್ಕೊಂಡು ನೋಡಪ್ಪ ಇಷ್ಟು ಜನ ಹಿಂಗೆ ಆಗ್ತಾ ಇದ್ರೆ ಇವ್ರನ್ನ ಷೇರ್ದಾರಂಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತೀವಿ. ಅದಕ್ಕೇನು ಬೇರೆ ತರದ್ದು ಇದೇನಿಲ್ಲ. ಆಮೇಲೆ ನಮಗೆ ಗೊತ್ತಾಗುತ್ತೆ ಯಾರು ಹಾಲಾಗ್ತಾರೆ, ಯಾರು ಹೈನುಗಾರಿಕೆ ಮಾಡಬಹುದು ಅನ್ನೋ ವಿಚಾರವನ್ನು ನಾವು ಗಮನಿಸ್ತೀವಿ. ಯಾಕೆಂದ್ರೆ ಸಹಕಾರಿ ಸಂಘದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ ಸಹಕಾರ. ಒಬ್ರಿಗೊಬ್ರು ಅರ್ತುಕೊಂಡು ಅಲ್ಲಿರೋ ಎಲ್ಲಾ ಸಮಸ್ಯೆಗಳು ಆಗಿದೆ ಮಿಡಿ ಸುಧಾರಿಸ್ಕೊಂಡು ಹೋಗೋಣ ಅಂತ ಇದ್ರೆ ಮಾತ್ರ ಸಂಘಗಳು ಉಳಿತೇವೆ ಹೊರತು, ಸಹಕಾರ ಸಂಘದಲ್ಲಿ ಕೊಂಡು ಅಲ್ಲಿರೋ ಎಲ್ಲಾ ಸಮಸ್ಯೆಗಳು ಆಗಿದೆ ಮಿಡಿ ಸುಧಾರಿಸ್ಕೊಂಡು ಹೋಗೋಣ ಅಂತ ಇದ್ರೆ ಮಾತ್ರ ಸಂಘಗಳು ಉಳಿತೇವೆ ಹೊರತು, ಸಹಕಾರ ಸಂಘದಲ್ಲಿ ಏನಾದರೂ ರಾಜಕೀಯ ತಲೆ ಹಾಕ್ತು ಅಂತಂದ್ರೆ ಯಾವುದೇ ಸಹಕಾರ ಸಂಘ ಉದ್ದಾರ ಆಗಲ್ಲ. ಹಾಲನ್ನ ನೋಡೋದು ಒಂದು ಗೇಜ್ ಇರುತ್ತೆ, ಇದೇ ಇಷ್ಟೇ ಇರಬೇಕು, ಅದನ್ನೆಲ್ಲ ಯಾವ ರೀತಿ ರೈತರಿಗೆ ತಿಳಿಪಡಿಸ್ತೀರಿ, ಅದನ್ನ ಯಾವ ರೀತಿ ಅದನ್ನ ಮಾಡೋದು? ಈಗೆಲ್ಲ ಏನಾಗಿದೆ ಅಂತಂದ್ರೆ ಸ್ಕೇಲ್ ಇದೆ. ಈಗೇನಾಗಿದೆ ಅಂತಂದ್ರೆ ನಾವು ತೂಕ ಯಾವುದೋ ಪದಾರ್ಥ ತೂಕ ಹಾಕೋದಕ್ಕೂ ಹಾಲಿನ ತೂಕ ತೂಕ ಮಾಡೋದಕ್ಕೂ ಆ ಏನು ಸ್ಕೇಲ್ ಇದೆ ಅದನ್ನ ಒಂದು ಟೆಕ್ನಿಕಲ್ ಆಗಿ ಕೆಲವೊಂದು ಅದು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅದನ್ನ ಒಂದು ಲೀಟ್ರ್ ನಾವು ಸಂಘಕ್ಕೋಸ್ಕರ, ಸಂಘದ ಬೆಳವಣಿಗೆಗೋಸ್ಕರ ಉಳಿಸ್ಕೊಳ್ತೀವಿ ಅದನ್ನ. ಅವನು ಬರೀ 500 ಮಿಲಿ ಹಾಲಾಗ್ತಾನೆ ಅಂತಂದ್ರೆ ಅದ್ರ 100 ಮಿಲಿ ಸಂಘಕ್ಕೆ ಬರುತ್ತೆ, ಇನ್ನು ಅವನಿಗೆ ಸಿಗೋದು 400 ಮಿಲಿ. ಈ ಆಮೇಲೆ ಆ ಇದರಲ್ಲೇನೆ ನಾವು ಮಾಡೋದು. ಬಹಳ ಹಿಂದೆಲ್ಲ ಏನಾಗಿತ್ತು ಅಂತಂದ್ರೆ ಒಕ್ಕೂಟದಿಂದ ಎಲ್ಲ ನೇರವಾಗಿ ನಮ್ಮ ಇದಕ್ಕೆ ದುಡ್ಡು ಕಳಿಸ್ಬಿಡೋರು, ಎಲ್ಲಿಗೆ ನಮ್ಮ ಅಕೌಂಟ್ಗೆ ಬರೋ, ನಮ್ಮ ಟೋಟಲಿ ಒಂದು ಸಂಘದ ಅಕೌಂಟ್ಗೆ. ನಾವು ಇವ್ರು ಎಷ್ಟು ಹಾಲು ಹಾಕಿದ್ದಾರೆ ಅಂತ ಲೆಕ್ಕಾಚಾರ ಹಾಕಿ ಬರೀ ಕೈಯಲ್ಲಿ ಕೊಡ್ತಿದ್ವಿ. ಈಗಿಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿದ್ವಿ, ನಾನೇ ಪ್ರಪ್ರಥಮವಾಗಿ ಏನಾದ್ರು ಎರಡು ಸೇರಿ ಬಿಲ್ ಬರುತ್ತೆ. ಆಮೇಲೆ ಅದಾದ ಮತ್ತೆ ಮಧ್ಯದಲ್ಲಿ ಒಂದು ಈ ಸಮಸ್ಯೆ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ ನಾವು ಗುಣಮಟ್ಟದ ಹಾಲು ಹಾಕಿದೀವ ಅಥವಾ ಕಳಪೆ ಹಾಕಿದೀವ ಅನ್ನೋ ವಿಚಾರನೂ ಬರುತ್ತೆ. ಹಂಗಾಗಿ ಏನ್ ಮಾಡಿದೀವಿ ಅಂತಂದ್ರೆ ನಮಗೆ ಅದು ಗುಣಮಟ್ಟದ ಕಳಪೆನೋ ಅಂತ ಗೊತ್ತಾಗುತ್ತಲ್ಲ, ಗೊತ್ತಾದ ನಂತರದಲ್ಲಿ ಈಗ ಇತ್ತೀಚೆಗೆ ಏನ್ ಮಾಡಿದ್ವಿ, ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ವಿ. ಗುಣಮಟ್ಟದ ಹಾಲಿಗೆ ನಾವು 30 ರೂಪಾಯಿ ಕೊಟ್ರೆ, ಕಳಪೆ ಹಾಲಿಗೆ ಅದು ಏನು ಅವರು ಇದಿಸ್ತಾರೆ, ಯಾರು ಒಕ್ಕೂಟದವ್ರು ಏನು ಇದು ಮಾಡ್ತಾರೆ, ಆ ಹಣನ ಕೊಡ್ತೀವಿ. ಆದ್ರೆ ಈ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಎಷ್ಟು ದಿನದ ನಂತರವಾಗಿ ರೈತರಿಗೆ ಹಣ ತಲುಪುತ್ತೆ ಅಂತ? ಏನಾಗಿದೆ, ನಾವು ಒಕ್ಕೂಟಕ್ಕೆ ಹಾಲು ಕಳಿಸ್ತೀವಿ ಅಂತಂದ್ರೆ ಮಿನಿಮಮ್ ಅಂತಂದ್ರೆ ಒಂದು 4 ಬಿಲ್ ಅಂತೂ ತಡೆ ಇಟ್ಕೊಳ್ತಾರೆ ಅವರು. ಯಾಕಂದ್ರೆ ನಾವು ಇವತ್ತು ಹಾಲು ಹಾಕಿದ್ರೆ ಈ ನಮಗೆ 10 ದಿವಸದಲ್ಲಿ ಬರಲ್ಲ. ಆಕ್ಚುಲಿ ಈಗೇನಾಗಿದೆ ಅಂತ ಮಿನಿಮಮ್ 4 ಬಿಲ್, ಹೆಚ್ಚು ಕಡಿಮೆ ಅಂತಂದ್ರೆ 1 ತಿಂಗಳು 10 ದಿವಸ ನಾವು ವೇಟ್ ಮಾಡಲೇಬೇಕು. 1 ತಿಂಗಳು 10 ದಿವಸಕ್ಕೆ ಅಲ್ಲಿಂದ ನಮಗೆ ಏನಾಗುತ್ತೆ ಅಂತಂದ್ರೆ 1 ತಿಂಗಳು ಮುಂಚೆ ಹಾಕಿರೋ ಬಿಲ್ ಬರುತ್ತೆ ನಮಗೆ. ಆ ಬಿಲ್ಲಿನ ಹಣ ಏನ್ ಬರುತ್ತೆ ಅದನ್ನ ಯಾರು ಎಷ್ಟು ಹಾಲು ಹಾಕಿದ್ದಾರೆ ಅಂತೇಳಿ ನಮ್ಮ ಸಿಬ್ಬಂದಿ ಇದಾರೆ, ಕಾರ್ಯದರ್ಶಿ ಇದ್ದಾನೆ, ಅದ ಲೆಕ್ಕಾಚಾರ ಮಾಡಿ ಅದಕ್ಕೊಂದು ಬ್ಯಾಂಕಲ್ಲಿ ಇದನ್ನ ಕೊಡ್ತೀವಿ, ಒಂದು ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ಬ್ಯಾಂಕಿಗೆ. ಬ್ಯಾಂಕಿಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಅವರು ಆ ಸ್ಟೇಟ್ಮೆಂಟ್ ಪ್ರಕಾರ ಅವರವ್ರ ಅಕೌಂಟಿಗೆ, ಎಲ್ಲರದ್ದು ಪ್ರತಿಯೊಬ್ಬರದ್ದು ಅಕೌಂಟ್ ಮಾಡಲೇಬೇಕು ಅಂತ ಹೇಳಿ, ಪ್ರತಿಯೊಬ್ಬರದ್ದು ಸಪರೇಟ್ ಅಕೌಂಟ್ ಇದೆ, ಆ ಅಕೌಂಟಿಗೆ ಅವ್ರು ಭರ್ತಿ ಮಾಡ್ತಾರೆ, ನಾವು ಈಗ ಕೊಡ್ತೀವಿ. ಆಮೇಲೆ ಕೆಲವು ಟೈಮ್ ಸಂಘದಲ್ಲಿ ಏನಾದರೂ ಲಾಭದಲ್ಲಿದ್ದು ಅಲ್ಲೆಲ್ಲ ದುಡ್ಡಿದ್ರೆ, ಲಕ್ಷಗಟ್ಟಲೆ ದುಡ್ಡಿದ್ರೆ ಒಂದು 10 ದಿವಸದ ಅಡ್ವಾನ್ಸ್ ಆಗೂ ಪೇಮೆಂಟ್ ಮಾಡುವಂಥದ್ದು ಮಾಡ್ತೀವಿ. ಅಷ್ಟರೊಳಗೆ ನಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗಿರುತ್ತೆ, ಇದು ಕಳಪೆನೋ ಅದು ಉತ್ತಮವಾದ ಹಾಲು ಅಂತೇಳಿ. ಹಾಗಾಗಿ ಇದು ನಡೀತಾ ಇದೆ. ನಮ್ಮ ಏನು ಇವತ್ತು ಹಾಲು ಉತ್ಪಾದಕರನ್ನು ಸುಮಾರು ಒಂದು 75 ರಿಂದ 80 ಜನ ಹಾಲಾಗ್ತಾ ಇದ್ದೀವಿ. ನಮ್ಮ 10 ದಿವಸದ ಪೇಮೆಂಟ್ ಎಷ್ಟಿದೆಯಪ್ಪ ಅಂತಂದ್ರೆ ಇವತ್ತು ನಾವು ರೈತರಿಗೆ 185,000 ರೂಪಾಯಿ ರೈತರಿಗೆ ಕೊಡುವಂಥದ್ದು 10 ದಿವಸಕ್ಕೆ 185,000 ರೂಪಾಯಿ ಆಗುತ್ತೆ. ಹಾಗಿರೋದ್ರಿಂದ ಏನು ಹಣನ ಯಾರ್ಯಾರು ಹಾಲನ್ನ ಎಷ್ಟು ಹಾಕಿದ್ದಾರೆ ಅದ್ರ ಮೇಲೆ ಆ ಹಣನ ನಾವು ಡಿವೈಡ್ ಮಾಡ್ತೀವಿ. ಹಾಗಾಗಿ ಯಾರಿಗೂ, ಯಾಕೆಂದ್ರೆ ಬ್ಯಾಂಕ್ ಪೇಮೆಂಟ್ ಆಗಿರೋದ್ರಿಂದ ಯಾರಿಗೆ ಏನೂ ಆಗಲ್ಲ. ಆಮೇಲೆ ದಿನನಿತ್ಯ ನಿನ್ನ ಅಕೌಂಟ್ ನಿಮಗಿರುತ್ತೆ, ನಿಮಗೆ ಗೊತ್ತೇ ಇರುತ್ತೆ ನೀವಿಲ್ಲಿ ಎಷ್ಟು ಹಾಲು ಹಾಕಿದಿರಿ ಅಂತ. ಅದು ಒಂದು ಸ್ಲಿಪ್ಪೋ ಅಥವಾ ನಿಮ್ಮ ತಲೆಯಲ್ಲ ಇಟ್ಕೊಂಡೋಗಿ ನಿಮ್ದೊಂದು ಡೈರಿಯಲ್ಲಿ ಒಂದು ಬರ್ಕೊಂಬಿಟ್ರೆ ನಾನು ಎಷ್ಟು ಹಾಕಿದ್ದೆ ಅನ್ನೋದು ನಿಮಗೆ ಕರೆಕ್ಟ್ ಮಾಹಿತಿ ಸಿಕ್ಕೇ ಸಿಗುತ್ತೆ. ನಮ್ಮ 1 10 ದಿವಸದ ಪೇಮೆಂಟು 185,000 ರೂಪಾಯಿ ಹಣನ ನಾವು ಇವತ್ತು ಪ್ರತಿ 10 ದಿವಸಕ್ಕೊಂದ್ಸರಿ ರೈತರಿಗೆ ಕೊಡೋಂಥದ್ದು ನಡೀತಾ ಇದೆ. ಜೊತೆಯಲ್ಲಿ ಏನಂತಂದ್ರೆ ಏನಾದರೂ ಆಹಾರ ತಗೊಂಡೋದ್ರೆ, ಪಶು ಆಹಾರ ತಗೊಂಡೋದ್ರೆ ನಾವೇನು ದುಡ್ಡು ಕಟ್ಟಿಸ್ಕೊಳ್ಳಲ್ಲ. ಅವ್ರಿಗೇನು ಮಾಡ್ತೀವಿ ಅಂತಂದ್ರೆ ನೀವು ಹಾಲಾಗ್ತಾ ಇರ್ತೀರಲ್ಲ, ಈಗೇನಾಗಿ ಒಂದು ಪಶು ಆಹಾರದ ರೇಟ್ ಒಂದು ಚೀಲದ ರೇಟು 1,050 ರೂಪಾಯಿ ಇದೆ. ಇವತ್ತು 1,050 ರೂಪಾಯಿ ಇರೋದ್ರಿಂದ ಏನು ಮಾಡ್ತೀವಿ ಅಂತ ನೀವು ಹಾಲು ಹಾಕಿದ್ರೆ ಕೆಲವ್ರದ್ದು 3,000 4,000 ಹಿಂಗೆಲ್ಲ ಆಗುತ್ತೆ. ಅಥವಾ 1,000 ಆಗ್ಬೋದು, 1,050 ಬಿಟ್ಟರೆ ನಿಮಗೆ 450 ರೂಪಾಯಿ ದುಡ್ಡು ಸಿಗುತ್ತೆ. ಹಿಂಗೆ ಆಗ್ತಾ ಇದೆ, ತೊಂದರೆ ಇಲ್ಲ. ನಮ್ಮ ಸಂಘದಿಂದ ಏನು ರೈತರಿಗೆ ಆಗಬೇಕೋ, ಅನುಕೂಲಕ್ಕೆ ಏನು ಬೇಕೋ ಅದನ್ನೆಲ್ಲ ಪ್ರಯತ್ನನೂ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಏನು ಒಕ್ಕೂಟಗಳಿದೆ ಒಳ್ಳೆ ಲಾಭದಲ್ಲೇ ಇದೆ ಇದೆ, ಬಟ್ ರೈತರಿಗೆ ಏನೂ ಅನುಕೂಲ ಆಗ್ತಾ ಇಲ್ಲ. ನಾವು ಹೇಳೋದು ಇವತ್ತು 30 ರೂಪಾಯಿ ಕೊಡ್ತಿದ್ದಾರೆ, ನಾನು ಸತ್ಯ ಹೇಳ್ತೀನಿ 40 ರೂಪಾಯಿ ಕೊಟ್ಟರು ಕಡಿಮೆನೆ. ಮೊಸರಿಗೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ರು ಇತ್ತೀಚಿನ ದಿನದಲ್ಲಿ, ನೀವು ಕೂಡ ಅದರಲ್ಲಿ ಇರೋದ್ರಿಂದ ಹಾಲಿಗೆ ಯಾಕೆ ಕಡಿಮೆ, ಮೊಸರಿಗೆ ಯಾಕೆ ಸ್ವಲ್ಪ ಜಾಸ್ತಿ? ಅಲ್ಲ, ಅದು 100 ಸತ್ಯ. ಏನಾಗಿದೆ ಈಗ ನೀವು ಹಾಲನ್ನೇ ನಾನು ಗೊತ್ತೇನೆ, ಏನೋ ಬರೀ ಅಲ್ಲಿ ಒಕ್ಕೂಟದಿಂದ ಅಥವಾ ಡೈರಿಯಿಂದ ಹಾಲು ತಗೊಳ್ಳೋರಿಗೆ ಕೆಲವೊಂದು ಮಾಹಿತಿ ಇರುತ್ತೆ ಅಂತ ಕೇಳ್ತೇನೆ. ಇಲ್ಲಿ ಏನಾಗಿದೆ, 3 ಥರದ ಹಾಲನ್ನು ಇವತ್ತು ಡೈರಿಯವರು ರೈತರಿಗೆ ಸಪ್ಲೈ ಮಾಡ್ತಾರೆ. ಏನೋ ಒಂದು ಕೆನೆ ಸಹಿತ, ಕೆನೆ ರಹಿತ, ಆಮೇಲೆ ಏನೋ ಸುವಾಸಿತ ಅಂತೇಳಿ ಏನೋ 3 ಥರದ ಹಾಲನ್ನು ಇವತ್ತು ರೈತರಿಗೆ ಸಪ್ಲೈ ಮಾಡ್ತಿದ್ದಾರೆ. ಕೆನೆ ಸಹಿತ ಅಂದರೆ ಅದಕ್ಕೆ ರೇಟ್ ಜಾಸ್ತಿನೇ, ಬಟ್ ಎಷ್ಟು ಮಾಡಿದರೆ ಒಂದೊಂದು ಒಕ್ಕೂಟದಲ್ಲಿ ಒಂದೊಂದು ಥರ ಇದೆ. ಇವತ್ತು ನಮ್ಮ ಹಾಸನ ಒಕ್ಕೂಟದಲ್ಲಿ ಏನು ಹಾಲಿನ ದರ ಕೊಡ್ತಾ ಇದ್ದಾರೆ ಅದೇ ದರನ ಶಿವಮೊಗ್ಗ ಒಕ್ಕೂಟದಲ್ಲಿ ಕೊಡ್ತಿದ್ದಾರೆ ಅಂತ ನಾನು ಹೇಳಲ್ಲ. ಅವರವ್ರ ಒಕ್ಕೂಟದವರು ಏನ್ ದರ ನಿಗದಿ ಮಾಡಬೇಕು ಅಂತಿದ್ಯೋ ಆ ಒಕ್ಕೂಟದ ನಿರ್ಧಾರ ಮಾಡ್ತಿದ್ದಾರೆ ಹೊರತು ಹಾಲಿನ ದರನ ಏಕ ತೀರ್ಮಾನ ಏನಿಲ್ಲ. ಅವ್ರ ಒಕ್ಕೂಟದಲ್ಲಿ ಆಗುವಗಳು ನೋಡ್ಕೊಂಡು ಅವರು ಆ ರೇಟ್ ಅನ್ನು ಫಿಕ್ಸ್ ಮಾಡ್ತಾ ಇದಾರೆ. ಹಾಗಾಗಿ ಮೂರ್ ತರದ ಹಾಲಿರೋದ್ರಿಂದ ಅದು ಹೇಳಿದ್ನಲ್ಲ, ಕೆನೆ ಸಹಿತ, ಕೆನೆ ರಹಿತ ಮತ್ತೆ ಸುವಾಸಿತ ಅಂತ. ಕೆನೆ ರಹಿತ ಅಂದ್ರೆ ಟೋನುಡ್ ಹಾಲ್ ಅಂತ ಏನೋ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ರೇಟ್ ಇದ್ದೇ ಇರುತ್ತೆ. ಆಮೇಲೆ ಈಗ ಒಕ್ಕೂಟದಲ್ಲೆಲ್ಲ ನೀವು ಎಲ್ಲಾ ಕಡೆಗೂ ಇದೆ ಮಾರಾಟ ಮಾಡುವಂತ ಮಳಿಗೆ ಇದೆ ಅಂತ ಅದನ್ನು ತೋರಿಸಿದ್ರು ನಮಗೆ. ಈಗ ಅದೇನೋ ಒಂಬತ್ತರದ್ದು ಪೆಟ್ ಬಾಟಲ್ ಅಂತ ಏನೋ ಮಾಡಿಬಿಟ್ಟು ಅದನ್ನ ರೈತರಿಗೆ ಸಾಮಾನ್ಯ ಜನರಿಗೆ ಸಪ್ಲೈ ಮಾಡ್ತಾ ಇದಾರೆ. ಗೊತ್ತಲ್ಲ ಬಾದಾಮ್ ಮಿಲ್ಕ್ ಅಂತೇಳಿ, ಆಮೇಲೆ ಏನೋ ಪಿಸ್ತಾ ಅದೇ ಥರದ ಏನು ಇದೆ ಯಾವುದೋ ಆರೆಂಜು ಇದಕ್ಕೆ ಸಂಬಂಧಪಟ್ಟಿದ್ದ ಹಾಲುಗಳನ್ನ ಹಾಸನದವರು ಮಾಡ್ತಿದ್ದಾರೆ. ನಮ್ಮ ಅಧ್ಯಕ್ಷರು ಪ್ರಯತ್ನ ಮಾಡ್ತಿದ್ದಾರೆ, ಬಟ್ ಏನೆಲ್ಲ ಪ್ರಯತ್ನ ಮಾಡಿದ್ರು ನಿಜವಾಗೂ ನಿಜವಾದ ಹಾಲು ಉತ್ಪಾದಕ ಮಾಡೋಂಥ ರೈತರಿಗೆ ನಾವಂದ್ಕೊಂಡಷ್ಟು ಲಾಭ ಆಗ್ತಾ ಇಲ್ಲ ಅನ್ನೋದು ಒಂದು ಕೊರತೆ ಇದ್ದೇ ಇದೆ. ತಾವು ರೈತರಿಗೆ ನಿಮ್ಮ ಒಂದು ಒಕ್ಕೂಟದಲ್ಲಿ ಹಾಲು ಕರೀಲಿಕ್ಕೆ ಯಾವ್ದಾದ್ರೂ ಮಿಷಿನ್ಗಳು ಆ ವ್ಯವಸ್ಥೆಗಳು ಆ ತರದ ಏನಾದ್ರು ಮಾಡಿದಿರ? ಇಲ್ಲ. ಅದು ಈಗ ಏನಾಗಿದೆ ಅಂತಂದ್ರೆ ಅದನ್ನ ಈ ಒಂದು ಎರಡು ದನ ಇಟ್ಕೊಂಡ್ರೆ ಯಾರು ಅದು ಮಾಡ್ಕೊಳಲ್ಲ. ಯಥೇಚ್ಛವಾಗಿ ಹಾಲು ಉತ್ಪಾದನೆ ಮಾಡೋಂಥವ್ರು ಅದನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕೆಂತಂದ್ರೆ ಅದಕ್ಕೆ ಮೆಷಿನರಿ ಇದೆ, ಆ ಮೆಷಿನರಿಗಳು ಬಳಸ್ಕೊಳೋದ್ರಿಂದ. ಆಮೇಲೆ ಮ್ಯಾನ್ಯುಯಲ್ಲು ಇದೆ, ಕರೆಂಟಿಂದು ಇದೆ, ಮ್ಯಾನ್ಯುಯಲ್ಲು ಇದೆ. ಕರೆಂಟಿಂದು ಮ್ಯಾನ್ಯುಯಲ್ಗೂ ಚೂರು ರೇಟಲ್ಲಿ ಕರೆಂಟಿನ ಸ್ವಲ್ಪ ಹೆಚ್ಚಿಗೆನೆ ಇದೆ, ಮ್ಯಾನ್ಯುಯಲ್ ಎಲ್ಲ ದರ ಹೆಚ್ಚು ಕಡಿಮೆ ಇದೆ. ನಾನು ಇಲ್ಲೆಲ್ಲೋ ಕೆಲವು ಕಡೆ ನೋಡಿದ್ದೆ, ಅದು ಏನೋ ಒಂದು ಮಿಷಿನ್ ಇದೆ ಕೈಯಲ್ಲೇ ಹ್ಯಾಂಡ್ಲ್ ಮಾಡೋಂಥದ್ದು. ಅದು ಅದನ್ನ ನಮ್ಮ ಒಕ್ಕೂಟದವರೇ ಆಗಲಿ, ಇನ್ನು ನಾವೇನು ಮಾಡೋಕ್ಕಾಗಲ್ಲ ಬಿಡಿ. ನಾವು ರೈತರಿಗೆ ಅವರಿಗೆ ಪೇಮೆಂಟ್ ಕೊಡೋದು ಅಥವಾ ಇನ್ನೇನೋ ಅವರಿಗೆ ಫಸ್ಟ್ ಏಡಿಗೆ ಸಂಬಂಧಪಟ್ಟಿದ್ದು ಏನೋ ಮಾಡಬೇಕಾಗಿರೋದು ಅದು ಮಾಡ್ತೀವಿ. ಆಮೇಲೆ ಯಾವುದೇ ಸಂಘದಲ್ಲಿ ಯಾವುದೇ ಹಣ ಇನ್ನೊಂದು ವ್ಯತ್ಯಾಸ ಆಗದಾಗೆ ರೈತರಿಗೆ ಸಿಗಬೇಕಾದ ಹಣ ಸಿಗಲಿ ಅನ್ನೋದಕ್ಕೆ ಏನು ಪ್ರಯತ್ನ ಮಾಡ್ಬೋದು ನಾವು ಅಷ್ಟು ಮಾಡ್ಬೋದು, ನಮ್ಮ ಇತಿಮಿತಿ ಅಷ್ಟೇ. ಅಂದ್ರೆ ಹಸುನ ತಾವು ನಿಮ್ಮ ಒಂದು ಗ್ರಾಮದಲ್ಲಿ ಇಷ್ಟು ಹಸು ಇದೆ ಅಂತ ತಾವು ಲೆಕ್ಕ ಏನಾದ್ರು ಇಡ್ತೀರಾ ಯಾವ ರೀತಿ ಅನ್ನೋ ಆ ಒಂದು ಇದು? ಇಲ್ಲ ಇಲ್ಲ ಇಲ್ಲ, ಅದು ಈಗೇನೆ ಅಲ್ಲಿ ಕೆಲವ್ರು ಜನ ಸಂಘದಲ್ಲಿದ್ದಾರೆ, ಕೆಲವ್ರು ಲೋಕಲ್ ಆಗಿ ಮಾಡ್ತಾರೆ, ಕೆಲವ್ರು ಲೋಕಲ್ ಡೈರಿ ಮಾಡ್ತಾರೆ, ಕೆಲವ್ರು ಮನೆ ಕೊಡ್ತಾರೆ. ಹಂಗಾಗಿ ನಮಗೆ ಅದು ಲೆಕ್ಕ ಸಿಗಲ್ಲ. ಬಟ್ ಸರ್ಕಾರದ ಮಟ್ಟದಲ್ಲಿ ಅದ್ರ ಬಗ್ಗೆ ಒಂದು ಇದಾಗಿದೆ, ಒಂದು ಸರ್ವೆ ಆಗಿದೆ, ಎಷ್ಟಿದೆ ಊರಲ್ಲಿ ಏನು ದಾನಗಳಿದೆ ಇನ್ನೊಂದು ಅಂತೇಳಿ. ಬಟ್ ನಾನು ಹೇಳ್ತೀನಿ, ನಮ್ಮ ತಾಲೂಕಲ್ಲಿ ಎಷ್ಟು ಉತ್ಪಾದಕರು ನಮ್ಮ ಬಾವಿಕೆರೆಯಲ್ಲೇ ಇರೋದು. ನಾನು ಹೇಳ್ತೀನಿ, 3,000 ಲೀಟ್ರಿಗಿಂತ ಹೆಚ್ಚು ಉತ್ಪಾದನೆ ಒಂದು ದಿವಸದಲ್ಲಿ ಆಗುತ್ತೆ. ಆದರೆ ನಮ್ಮಲ್ಲಿ ಒಂದು ಪಶು ವೈದ್ಯಕೀಯ ಆಸ್ಪತ್ರೆ ಇಲ್ಲ. ಇಡೀ ತಾಲೂಕಲ್ಲಿ ಎಲ್ಲಿಗೆ ಹೋಗಿ ಕೇಳ್ಕೊಂಬರ್ರಿ, ಯಥೇಚ್ಛವಾಗಿ ಮಾಡೋರು ನಾವು. ಎಲ್ಲಿ ನಾನು ಹೇಳ್ತೀನಲ್ಲ, ಎಲ್ಲಿ ಯಾವುದರ ಅವಶ್ಯಕತೆ ಇದೆ ಅನ್ನೋದನ್ನ ನಮ್ಮ ಪ್ರತಿನಿಧಿಗಳು ಅರ್ಥ ಮಾಡಿಕೊಂಡು ಎಲ್ಲಿ ಅದ ಅವಶ್ಯಕತೆ ಇದೆ ಅನ್ನೋದನ್ನ ಅದಕ್ಕೆ ಪ್ರಿಯಾರಿಟಿ ಮೇಲೆ ಕೊಡ್ತೀವಿ ಅಂತ ಹೊರಟ್ರೆ ನಿಜವಾಗ್ಲೂ ಎಲ್ಲದೂ ಸುಭಿಕ್ಷೆ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಯಾವ್ದಾದ್ರು ಹಸುಗಳಿಗೆ ರೋಗಗಳು ಬಂದ್ರೆ ವೈದ್ಯಕೀಯ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ, ಇತ್ತೀಚಿನ ದಿನದಲ್ಲಿ ಹಸುಗಳಿಗೆ ಗಂಟು ರೋಗ ಅಂತ ಎಲ್ಲ ಬಂತು, ಅದು ಏನಾದ್ರು ನಿಮ್ಮ ಭಾಗದಲ್ಲಿ ಬಂದಿದೆಯಾ, ಕಾಣಿಸ್ಕೊಂಡಿದ್ಯಾ, ಅದಕ್ಕೇನಾದ್ರು ಒಂದು ವ್ಯವಸ್ಥೆ? ನಮ್ಮಲ್ಲೂ ಗಂಟು ರೋಗ ಇದು ಬಹಳ ಕಡಿಮೆ ಇದೆ, ಬಹಳಷ್ಟು ಇಲ್ಲ. ಅದ್ರ ಬಗ್ಗೆ ಏನೋ ನಾನು ಪೇಪರ್ ಅಲ್ಲೆಲ್ಲ ನೋಡ್ತಾ ಇದ್ದೀನಿ, ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಔಷಧಿನ ಏನೋ ಒಂದು ತಯಾರು ಮಾಡೋದಕ್ಕೆ, ಅದಕ್ಕೆ ಆ ರೋಗ ನಿವಾರಣೆಗೋಸ್ಕರ ಏನೋ ಔಷಧಿಗಳು ತಯಾರು ಮಾಡಬೇಕು ಅಂತೇಳಿ ಏನೋ ಒಂದು ವಿಚಾರ ನಡೀತಾ ಇದೆ ಅಂತ ನಾವು ಕೇಳಿದ್ದೀವಿ. ಆ ರೋಗ ಬಂದರೆ ಕಷ್ಟನೇ, ಜನಗಳನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಬಹಳ ಬೇಗ ಸರ್ಕಾರಗಳು ಸಂಬಂಧಪಟ್ಟವರು ಇದು ಬಹಳ ಬೇಗ ಗಮನ ಹರಿಸಿ ಇವನ್ನೆಲ್ಲ ಬಗೆಹರಿಸಬೇಕು ಅನ್ನೋದು ನಮ್ಮ ಇಚ್ಛೆ. ಯುವಕರಿಗೆ ಏನ್ ಹೇಳ್ತಾರೆ, ಇತ್ತೀಚಿನ ದಿನದಲ್ಲೆಲ್ಲ ಅಡಿಕೆ ಗಿಡ ಮಾಡಬೇಕು, ತೋಟ ಮಾಡಬೇಕು ಅಂತಾರೆ, ಹೈನುಗಾರಿಕೆ ಸ್ವಲ್ಪ ಕಡಿಮೆ, ನೀವೇ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ನಾವು ರೈತ ಹುಟ್ಟಿದೀನಿ ಅಂದ್ಮೇಲೆ ಅಡಿಕೆನೂ ಮಾಡಪ್ಪ, ದನನು ಬೆಳಿ, ಹೈನುಗಾರಿಕೆನು ಮಾಡು. ಆಮೇಲೆ ನಾವೇನಾದ್ರು ಮಾಡ್ತೀವಿ ಅಂತ ಹೊರಟ್ರೆ ಯಾವುದೇ ಒಂದೇ ಬೆಳೆಗೆ ಸ್ಟಿಕನ್ ಹಾಕ್ತೀವಿ ಅನ್ನೋದಕ್ಕಿಂತ ನಾವು ಲಾಭ ಮಾಡ್ಕೊಳಕ್ಕೆ ಏನ್ ಬೇಕು ಅಂತಂದ್ರೆ ನಮಗೆ ಕಾಲಕ್ಕೆ ನಮಗೆ ಏನೇನು ಬೆಳೆ ಸಿಗುತ್ತೆ, ಯಾವ್ದರಿಂದ ಲಾಭ ಮಾಡ್ಕೊಳ್ಬಹುದು. ಈಗ ಅಡಿಕೆ ಸೀಸನ್ ಅಂದ್ರೆ ಇದೊಂದು 4 ತಿಂಗಳು ಮುಗಿದ್ರೆ ಮುಗೀತು. ಇನ್ನ ಬೇರೆ ಇದೆ, ತೆಂಗು ಹಾಕ್ಬಹುದು. ಆಮೇಲೆ ಹಣ್ಣುಗಳಿದೆ, ಬೇಕಾದಷ್ಟು ಹಣ್ಣು ಇದೆ. ಅದ್ರ ಸಂಬಂಧಪಟ್ಟಂಗೆ ತರಕಾರಿ ಬೆಳಿಬಹುದು. ಇವತ್ತೇನಿದೆ ನುಗ್ಗೆ ಇನ್ನೊಂದು ಅಂತಿದೆ, ಆಮೇಲೆ ಪೇರ್ಲೆ ಇದೆ, ಆಮೇಲೆ ಬಹಳಷ್ಟು ಬೆಳೆಗಳು ಇದೆ. ನಾವೇನು ಇವತ್ತಿನ ಹೇಳ್ಕೊಳಂಗಿಲ್ಲ, ಇವತ್ತು ಮೆಣಸು ಬೆಳಿಬಹುದು, ಸಾಧ್ಯತೆ ಇದೆ. ಇವನ್ನೆಲ್ಲ ರೈತರು ತಮ್ಮ ತೋಟದಲ್ಲಿ ಮಾಡ್ತಿದೀವಿ ಅಂತಂದ್ರೆ ಅದು ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಅಂದ್ಕೊಳ್ತೀನಿ ನಾನು. ಅಂದ್ರೆ ಹೈನುಗಾರಿಕೆ ಮಾಡೋದ್ರಿಂದ ಹೆಚ್ಚಿನ ಲಾಭ ಗಳಿಸಬಹುದು ಅಂತ ತಾವೊಬ್ಬ? ನಿಜವಾಗ್ಲು ಪಡಿಬಹುದು, ಅದರಲ್ಲಿ ಏನು ಅನುಮಾನ ಇಲ್ಲ, ಪಡಿಬಹುದು, ಅದರಲ್ಲಿ ಲಾಭ ಪಡ್ಕೊಳ್ಬಹುದು. ಬಟ್ ನಾನು ಹೇಳೋದೇನು ಅಂತಂದ್ರೆ, ಪ್ರತಿನಿತ್ಯ ಹಸುಗಳನ್ನ ಸಾಕಿದ್ದೀನಿ ಅಂತಂದ್ರೆ ಹಸುಗಳನ್ನ ಹಸುಮನೆ ಎಲ್ಲ ತಗೊಂಡು ಕಟ್ಟಿ ಮೂಲೆಯಲ್ಲಿ ಬಿಡೋದಲ್ಲ, ಅದು ಪ್ರತಿನಿತ್ಯ ಸ್ನಾನ ಮಾಡಿಸ್ಬೇಕು. ಈಗ ನಾವು ಮನುಷ್ಯರಿದ್ದಂಗೆನೆ ಅವನು ಅವು ಮೈ ಕಡ್ತಾ ಇನ್ನೊಂದು ಎಲ್ಲ ಬರುತ್ತೆ. ನಾವು ಹಸುಗಳಿಗೆ ಸ್ನಾನ ಮಾಡಿದ್ದಾರೆ, ಇನ್ನೊಂದು ಮಾಡದಲ್ಲಿ ಆರೈಕೆ ಮಾಡದೆ ಹೋದ್ರೆ ಅವುಗಳಲ್ಲೂ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಮತ್ತೊಂದಾಗುತ್ತೆ. ಆಮೇಲೆ ಹೈನುಗಾರಿಕೆ ಮಾಡೋದ್ರಿಂದ ಒಂದು ನಾವು ನಮ್ಮನೆ ನಾವು ಹಾಲು ಉತ್ಪಾದನೆ ಮಾಡ್ಕೊಳ್ತೀವಿ, ಆಮೇಲೆ ನಮ್ಮ ಈ ರಾಜ್ಯದ ಜನತೆಗೆ ಒಳ್ಳೆ ಹಾಲನ್ನು ಕೊಡುವಂತ ಪ್ರಯತ್ನ ನಡೆಯುತ್ತೆ. ಆಮೇಲೆ ಅದ್ರ ಏನು ಅದು ಹಾಕುವಂತ ಸಗಣಿ ಇನ್ನೊಂದು ಇದೆಯಲ್ಲ, ನಾವೇನಾದ್ರೂ ಮಾಡಿದ್ರೆ ನಾವು ರೈತರಾಗಿದ್ರೆ ಅದ್ರ ಬಳಕೆ ಮಾಡೋದ್ರಿಂದ ನಾವು ಇವತ್ತು ಏನು ಇದೆ ಇವತ್ತು ಮೆನ್ಯೂರಿಗೆ ಹೋಗಿದೀವಿ. ಅದಕ್ಕಿಂತ ನಾವು ಏನು ಸಾವಯವಕ್ಕೆ ಹೋಗ್ಬಿಟ್ರೆ ಇವತ್ತು ಬಹಳ ಹಿಂದೆ ಆಗೋಗ್ಬಿಟ್ಟಿದೆ. ನಾನು ಬಹಳ ಹಿಂದಿನ ಏನೋ ಈ ನಾವು ಕೃಷಿ ಬಗ್ಗೆ ಹೇಳ್ತಾ ಹೋದ್ರೆ ಹಿಂದೆ ಏನು ಇದ್ದು ಸರ್ಕು ನಮಗೆಲ್ಲ ಈ ಮೆನ್ಯೂರ್ನ ಬಳಕೆ ಮಾಡಿ ಆವತ್ತಿನ ಕಾಲಕ್ಕೆ ಅದು ಲಾಭ ಇತ್ತು. ಇವತ್ತೇನಾಗಿದೆ ಅಂದ್ರೆ ನಮ್ಮಲ್ಲಿ ಮಣ್ಣಲ್ಲಿ ಏನು ಉಳ್ಕೊಂಡಿಲ್ಲ, ಅದು ನಿರ್ಮಾಣ ಆಗಿದೆ. ಇವತ್ತೇನಾಗಿದೆ ಭೂಮಿಲಿ ಬರೀ ಚೌಳ ಆಗ್ಬಿಟ್ಟಿದೆ. ನಾವು ಬಹಳಷ್ಟು ಹಂಗಾಗಿ ವಾಪಸ್ ಬರ್ಬೇಕಾಗಿದೆ, ನಾವು ಹಿಂದಕ್ಕೆ ಬರ್ಬೇಕು, ನಾವು ಹಿಂದಕ್ಕೆ ತಿರುಗಿ ನೋಡ್ಬೇಕು ಏನಾಗುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಇದೆಲ್ಲ ಕಷ್ಟ ಇದೆ. ನಾವೇನಾಗಿದೆ ಎಲ್ಲೋ ಒಂದ್ ಕಡೆ ನಾವು ಕೇಳ್ತಾ ಇದ್ವಿ ಎಲ್ಲೋ ಒಂದ್ ಕಡೆ ಈ ಅಡಿಕೆಗೇನೆ ರೋಗ ಹರಡ್ಕೊಳ್ತಾ ಇದೆ ಅಂತ. ಬಟ್ ಈ ಲಾಂಗ್ ಡ್ಯೂರೇಷನ್ ಇಲ್ಲ ರೋಗಗಳು ಹರಡ್ಕೊಂಡ್ಬಿಟ್ರೆ ಅವಾಯ್ಡ್ ಮಾಡದೆ ಕಷ್ಟ ಆಗುತ್ತೆ ಅನ್ನೋದು ನಂದೊಂದು. ಹೈನುಗಾರಿಕೆ ಒಳ್ಳೇದೆ, ಮಾಡೋದ್ರಿಂದ ನಾವು ಒಂದು ಸಾವಯವನ್ನು ನಾವು ಅಪ್ಲೈ ಮಾಡ್ದಂಗೆ ಆಗುತ್ತೆ, ಆಮೇಲೆ ಒಂದು ಒಳ್ಳೆ ರೈತರಾಗಿ ಬೆಳೀಲಿಕ್ಕೂ ಸಾಧ್ಯ ಆಗುತ್ತೆ ಅಂತೇಳಿ. ನಿಮ್ಮ ಪ್ರಕಾರವಾಗಿ ಹಿಂದಿನ ಒಂದು ಪದ್ಧತಿ ಹೈನುಗಾರಿಕೆಗೂ ಈಗಿನ ಪದ್ಧತಿಗೂ ಇರತಕ್ಕಂತಹ ಹೈನುಗಾರಿಕೆಯಲ್ಲಿ ಇರುವ ವ್ಯತ್ಯಾಸಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಹಿಂದೆಲ್ಲ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ನಾವು ದನಗಳಿಗೆ ಕಾಡಿಗೆ ಹೊಡ್ಕೊಂಡು ಹೋಗಿ ಹೈನುಗಾರಿಕೆ ಮಾಡಿ ಯಾವುದೇ ತಿಂಡಿ ಹಾಕ್ತಿರ್ಲಿಲ್ಲ, ಯಾವುದೋ ಮಾಡ್ತಿರ್ಲಿಲ್ಲ. ಆಮೇಲೆ ಅವತ್ತಿನ ಹಾಲಿನ ಗುಣಮಟ್ಟ ಆ ಮಟ್ಟಕ್ಕಿತ್ತು. ಯಾಕೆಂದ್ರೆ ನಾವು ಕಾಡಿಗೆ ಹೋಗಿ ಏನಾದ್ರೂ ಸೊಪ್ಪು ಸೆದೆ ಹುಲ್ಲು ತಿನ್ಕೊಂಬಂದ್ರೆ ಅದೇ ಒಂದು ಆಯುರ್ವೇದಿಕ್ ಮೆಡಿಸಿನ್ ಇದ್ದಂಗಿತ್ತು ಅದು ಅವತ್ತಿನ ಕಾಲದಲ್ಲಿ. ಇವತ್ತು ಪ್ರತಿಯೊಂದು ಮೆಡಿಸಿನ್ ಮೇಲೆ ನಿಂತಿದೆ. ಇದು ನೂರಕ್ಕೆ ನೂರು ಸತ್ಯ. ನಾನೇ ನೋಡ್ತಿದ್ದೀನಲ್ಲ, ನಮಗೆ ಹಸು ಅದು ಗುಣಮಟ್ಟದ ಹಾಲು ಬರ್ತಾ ಇಲ್ಲ ಕಣೆ, ಮಿನರಲ್ ಮಿಕ್ಸರ್ ಹಾಕ್ಬೇಕು ಕಣೆ ಅಂತಾರೆ. ಆಮೇಲೆ ಏನಾಗಿದೆ ಅಂತಂದ್ರೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ಇಲ್ಲ, ಅದು ಯಾವುದೋ ಕ್ಯಾಲ್ಸಿಯಂ ಇದನ್ನ ತಗೊಂಬಂದು ಹಾಕಿ, ಯಾಕೆಂದ್ರೆ ಓರಲ್ ಕ್ಯಾಲ್ಸಿಯಂ ಇದೆ. ಮೊದಲೆಲ್ಲ ಇದನ್ನೆಲ್ಲ ಅವಕ್ಕೆ ನರಕ್ಕೆ ಕೊಟ್ಟು ಇದು ಮಾಡೋರು, ಈ ಓರಲ್ ಕ್ಯಾಲ್ಸಿಯಂ ಅಂತಿದೆ. ಆಮೇಲೆ ಈ ಗೋದಾರ ಶಕ್ತಿ ಅಂತ ಯಾವುದೋ ಒಂದು ಪೌಡರ್ ಬಂದಿದೆ, ಅದನ್ನ ಹಾಕ್ಬೇಕು ಅಂತಾರೆ. ಆಮೇಲೆ ಇನ್ನೊಂದು ಏನಾಗಿದೆ ನೆಕ್ಕೋ ಬಿಲ್ಲೆ ಅಂತ ಒಂದೇನೋ ಈಗ ಬಂದಿದೆ, ಅದೇನಾಗಿದೆ ಅಂತಂದ್ರೆ ಸಿಹಿ ಉಪ್ಪು ಹುಳಿ ಇರೋಂಥ ಒಂದು ಇದು ಬರುತ್ತೆ ಒಂದು ಬಿಲ್ಲೆ, ಅದನ್ನ ನೆಕ್ಕೋದ್ರಿಂದ ಏನಾಗ್ತದೆ ದನಗಳಲ್ಲಿ ಹೆಚ್ಚಿಗೆ ಆಹಾರ ತಿಂತವೆ, ಆಮೇಲೆ ಜೀರ್ಣಶಕ್ತಿ ಹೆಚ್ಚಿಗೆ ಆಗುತ್ತೆ. ಈಗ ನಾವು ಊಟ ಮಾಡೋತ್ತಿಗೆ ಹೆಂಗೆ ಪಕ್ಕಕ್ಕೆ ಪಲ್ಯ ಉಪ್ಪಿನಕಾಯಿ ಹಾಕೊಳ್ತೀವಿ, ಹಂಗೆ ಇದನ್ನೆಲ್ಲ ಹಾಕ್ಕೊಂಡು ಮಾಡಬೇಕು ಅನ್ನೋ ಥರಕ್ಕೆ ಇದನ್ನು ಅಪ್ಲೈ ಮಾಡ್ತಿದ್ದಾರೆ. ಬಟ್ ಇದು ಏನು ಒಳ್ಳೆ ಕ್ರಮ ಏನಲ್ಲ. ನಾವು ಹಂಗೆ ಲೆಕ್ಕಾಕೊಂಡ್ರೆ ಹಾಲು ಉತ್ಪಾದನೆಯಲ್ಲಿ ನಾವು ಅಂದ್ಕೊಂಡಾಗ ಅದು ಕ್ವಾಲಿಟಿ ಹಾಲು ಅಂತ ಹೇಳ್ಕೊಳಕ್ ನಮಗೂ ಏನಂತ ಸಮಾಧಾನವಾದ ವಿಚಾರ ಏನಲ್ಲ. ಯಾಕೆಂದ್ರೆ ಇವನ್ನೆಲ್ಲ ತಾವು ರೈತರಿಗೆ ಕೊಡ್ತಿದ್ದೀರಿ? ಇದೆ. ನಾವು ನಮ್ಗೆ ನಮ್ಮ ಸೊಸೈಟಿಯಲ್ಲಿ ನಮ್ಮ ಭಾವಿಕರ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಅದು ಇದೆ, ಯಾರಿಗೆ ಬೇಕು ರೈತರಿಗೆ ಅದನ್ನ ನಾವು ಕೊಡ್ತೀವಿ. ಆಮೇಲೆ ಎಲ್ಲ ಇದೆ, ಅದ ನೆಕ್ಕೋಬೆಲೆ ಇದೆ, ಗೋದಾರ ಶಕ್ತಿ ಇದೆ, ಮಿನರಲ್ ಮಿಕ್ಸರ್ ಇದೆ. ಪ್ರತಿಯೊಬ್ಬ ರೈತನು ಮಿನರಲ್ ಮಿಕ್ಸರ್ ತಗೊಂಡು ಹೋಗ್ಲೇಬೇಕು ಅಂತ ಇದೆ. ಅವನು ಒಂದು ಮೂಟೆ ಪಶು ಆಹಾರ ತಗೊಂಡು ಹೋಗ್ತಾನೆ ಅಂತಂದ್ರೆ ಒಂದು ಮಿನರಲ್ ಮಿಕ್ಸರ್ ಒಂದು ಕೆ ಜಿ ತಗೊಂಡು ಹೋಗ್ಲೇಬೇಕು. ಅವನು ಹಾಕ್ಬೇಕು ಅದಕ್ಕೆ, ಅವನು ಫುಡ್ಡಲ್ಲಿ ಅದನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಹಾಕಿ ಅಂತೇಳಿ ನಮಗೆ ಹೇಳಿದ್ದಾರೆ. ಇದು ಒಳ್ಳೆಯದು, ದನಗಳಲ್ಲಿ ಒಂದು ಶಕ್ತಿ ಬರುತ್ತೆ, ಹಾಲಲ್ಲಿ ಒಂದು ಶಕ್ತಿ ಇರುತ್ತೆ, ಆಮೇಲೆ ಕ್ವಾಲಿಟಿ ಹಾಲು ಬರುತ್ತೆ ಅಂತ ಹೇಳೋಂಥ ವಿಚಾರ ಇದೆ. ಅದು ಆಗ್ತಿದ್ವಿ, ಅದನ್ನೆಲ್ಲ ಮಾಡ್ತೀವಿ. ಎಲ್ಲ ನಮ್ಮ ಸೊಸೈಟಿಯಲ್ಲಿ ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ತಾವೊಬ್ಬ ಅಧ್ಯಕ್ಷರಾಗಿ ಉಳಿದ ರೈತರಿಗೆ ಏನೇನು ತಿಳ್ಕೊಬೇಕು ಹಾಲು ಒಕ್ಕೂಟದಿಂದ, ಏನೇನು ವಿಷಯಗಳನ್ನ ತಿಳ್ಕೊಂಡ್ರೆ ಇದರಲ್ಲಿ ಇನ್ನೂ ಹೆಚ್ಚು ಲಾಭಗಳು ಗಳಿಸಬಹುದು, ಏನೇನು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಬಹಳ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಹಾಲು ಉತ್ಪಾದಕ ಈ ಹೊಸ ಹೊಸ ಏನು ನಮಗೆ ತಳಿ ಇದೆ, ಹೊಸ ಹೊಸ ಮೇವಿನ ತಳಿ ಇದೆ, ಅವುಗಳು ಇರೋಂಥ ಜಾಗದಲ್ಲಿ ನಮ್ಮ ಅಲ್ಪ ಸ್ವಲ್ಪ ಜಾಗದಲ್ಲಿ ಅವುಗಳನ್ನ ಹಾಕ್ಕೊಂಡು, ಆಮೇಲೆ ಏನು ಇವರು ಏನು ಇವತ್ತೇನು ಸರ್ಕಾರದಿಂದ ನಮಗೆ ಏನು ಸವಲತ್ತುಗಳು ಸಿಗ್ತಾ ಇದೆ, ಏನೋ ಯಾರು ಹಾಲು ಉತ್ಪಾದಕ ಏನಾದರೂ ಅವನು ಮರಣ ಹೊಂದಿದ್ರೆ ಅವನಿಗೆ ಒಂದು 50,000 ರೂಪಾಯಿ ಕೊಡೋಂಥ ವಿಚಾರ, ಅಥವಾ ಯಾವ್ದಾರ ರಾಸುಗಳು ಸತ್ತೋದ್ರೆ ಅವಕ್ಕೂ ವಿಮೆ ಮಾಡಿಸ್ತೀವಿ, ಅದಕ್ಕೆ 50,000 ರೂಪಾಯಿ. ಏನಾಗಿದೆ ಅಂದರೆ ಸಂಘ ಬಿಟ್ಟು ಹೊರಗಿದ್ರೆ ನಿಮಗೆ ಅದು ಸಿಗುತ್ತೆ, ಎಷ್ಟು ಮಟ್ಟ ನಿಮಗೆ ಅದು ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸಂಘದಲ್ಲಿದ್ದರೆ ಇದನ್ನೆಲ್ಲ ಮಾಡೋದ್ರಿಂದ ಆಮೇಲೆ ನೀವು ಹೆಚ್ಚು ದನಗಳ ಜೊತೆಯಲ್ಲಿ ಹೆಚ್ಚಿಗೆ, ಯಾಕೆಂದ್ರೆ ಒಡನಾಟ ಇರಬೇಕು. ಈ ದನಗಳಿದೆ ಎಲ್ಲೋ ಕಟ್ಟದೆ ಎಲ್ಲೋ ಬಂತು ಎಲ್ಲೋ ಮೇಯ್ತು ಅಂದ್ರೆ ಆಗಲ್ಲ. ಆ ಒಡನಾಟ ಇಟ್ಕೊಂಡು ನಾವು ಒಂದು ಬಹಳ ತೃಪ್ತಿಯಿಂದ ಸಮಾಧಾನದಿಂದ ನಾವೇನಾದರೂ ಹೈನುಗಾರಿಕೆ ಮಾಡಿದ್ದೆ ಆದರೆ ನಿಜವಾಗಿಯೂ ಅದೊಂದು ಸಮಾಧಾನದ ವಿಚಾರ. ನಾವು ಲಾಭನೂ ಮಾಡ್ಕೊಳ್ತೀವಿ, ನಮ್ಮ ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ. ಯಾಕೆಂದರೆ ಈ ಬಹಳಷ್ಟು ಜನಕ್ಕೆ ನಾನು ನೋಡಿದ್ದೀನಿ, ಬೆಳಿಗ್ಗೆ ಎದ್ದು ಅವ್ರ ಮನೆ ದನ ಇಲ್ಲ ಅಂದರೆ ಅವ್ರ ಜೀವನನೇ. ಯಾಕೆಂದರೆ ಹಾಲು ಉತ್ಪಾದನೆ ಮಾಡ್ತೀವಿ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀವಿ, ಇಲ್ಲದೆ ಹೋದ್ರೆ ನಾವು ಹೆಚ್ಚಿಗೆ 8 ಆದರೂ ಆಯ್ತು, 9 ಆದರೂ ಆಯ್ತು, ಹಿಂಗಾಗುತ್ತದೆ. ಯಾಕೆಂತಂದ್ರೆ ಆ ಜವಾಬ್ದಾರಿ ನಮಗೆ ಗೊತ್ತಿಲ್ಲದಂಗೆ ಬರುತ್ತೆ. ಹಾಗಿರೋದ್ರಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ಲಾಭ ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡು ನಾವೇನಾದರೂ ವಿಚಾರ ಮಾಡಿದ್ದೆ ಆದರೆ, ಹೈನುಗಾರಿಕೆಯನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ, ಅದು ಒಂದು ರೀತಿಯ ಒಂದು ಒಂದು ಆರೋಗ್ಯಕರವಾದ ಬೆಳವಣಿಗೆ ಅಂತ ನಾನಂತೂ ಕೂಡ ಭಾವಿಸ್ತೇನೆ. ಒಳ್ಳೇದು ಲವಕುಮಾರ್ ಅವರೇ, ತಾವು ಇದುವರೆಗೂ ಹೈನುಗಾರಿಕೆಯಲ್ಲಿ ಇರತಕ್ಕಂತ ಎಲ್ಲ ಸಾಕಷ್ಟು ಮಾಹಿತಿಯನ್ನು ನಮ್ಮ ಒಂದು ಕೇಳುಗರಿಗೆ ಹೇಳಿದ್ರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬಾವಿಕೆರೆಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಜಿಪಿ ಲವಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಪರಿಸರ ಗೀತೆ ಕೇಳೋಣ. ರಸಗೊಬ್ಬರ ಇಲ್ಲ ಪಂಚಾಕ ನಾಯಂಗ ಬರಲಿ ಬಿತ್ತಲಾಕ ತರಲಾಕ ದಿನ ಹಿಡಿತೈತಿ ಹೇಳ ಚೆಲುವಿ ಹೇಳ ಚೆಲುವಿ ಹೇಳ ಚೆಲುವಿ ಹೇಳ ಚೆಲುವಿ ಆಗ್ತದೇನು ನನ್ನ ಬಿಟ್ಟು ಇರಲಾಕ ಆಗ್ತದೇನು ನನ್ನ ಬಿಟ್ಟ ಇರಲಾಕ ಹೋಗೋ ಜಾಂಗ ನಾವು ಬಿತ್ತಲಾಕ ಹೋಗೋ ಜಾಂಗ ನಾವು ಬಿತ್ತಲಾಕ ಸಂಸಾರ ಭರ ಪೂರೈತಿ, ಐ ಸುಳ್ಳಿ ನನಗೆಂಥ ದಿಂಗ ಬಡದೈತಿ, ಕೊಟ್ಟಿಗೆ ಗೊಬ್ಬರ ಭರ ಪೂರೈತಿ, ಬಿಡೋ ಚಲು ಚಲುವಿ.